50 languages. 58. ಐವತ್ತೆಂಟು. ಅಜ್ಜಾಉಲ್ ಜಿಸ್ಮ್, ದೇಹದ ಭಾಗಗಳು. ಅರ್ಸುಮ್ ರಿಜ್ಲನ್, ನಾನು ಒಬ್ಬ ಗಂಡಸಿನ ಚಿತ್ರವನ್ನು ಬಿಡಿಸುತ್ತಿದ್ದೇನೆ. ಅವ್ವಲನ್ ಅರ್ರಾಸ್, ಮೊದಲಿಗೆ ತಲೆ. ಯರ್ತದಿ ರಜುಲು ಕುಬ್ಬಾತನ್, ಆ ಮನುಷ್ಯ ಒಂದು ಟೋಪಿಯನ್ನು ಹಾಕಿಕೊಂಡಿದ್ದಾನೆ. ಲಾ ಯುಮ್ಕಿನು ರುಯ್ಯತು ಶಾರ್, ಅವನ ಕೂದಲುಗಳು ಕಾಣಿಸುವುದಿಲ್ಲ. ವಲಾ ಯುಮ್ಕಿನು ಐದನ್ ರುಯ್ಯತು ಲ್ಉದುನೈನ್, ಅವನ ಕಿವಿಗಳು ಸಹ ಕಾಣಿಸುವುದಿಲ್ಲ. ವಲಾ ಯುಮ್ಕಿನು ಕದಾಲಿಕ ರುಯ್ಯತು ಧಹ್ರ್, ಅವನ ಬೆನ್ನು ಸಹ ಕಾಣಿಸುವುದಿಲ್ಲ. ಇನ್ನನಿ ಅರ್ಸುಮುಲ್ ಐನೈನಿ ವಲ್ ಫಮ್, ನಾನು ಕಣ್ಣುಗಳನ್ನು ಮತ್ತು ಬಾಯಿಯನ್ನು ಬರೆಯುತ್ತಿದ್ದೇನೆ. ಯರ್ಕುಸು ರಜುಲು ವಯಧಕ್, ಆ ಮನುಷ್ಯ ನರ್ತಿಸುತ್ತಿದ್ದಾನೆ ಮತ್ತು ನಗುತ್ತಿದ್ದಾನೆ. ಲಿರ್ರಜುಲಿ ಅನ್ಫುನ್ ತವೀಲ್, ಅವನು ಉದ್ದವಾದ ಮೂಗನ್ನು ಹೊಂದಿದ್ದಾನೆ. ಇನ್ನಹು ಯಹ್ಮಿಲು ಆಸಾ ಫಿ ಯದಿಹ್, ಅವನು ಕೈಗಳಲ್ಲಿ ಒಂದು ಕೋಲನ್ನು ಹಿಡಿದಿದ್ದಾನೆ. ವಯರ್ತದಿ ವಶಾಹನ್ ಹೌಲ ಔನುಕಹ್, ಅವನು ಕುತ್ತಿಗೆಯ ಸುತ್ತ ಒಂದು ಕಂಠವಸ್ತ್ರವನ್ನು ಕಟ್ಟಿಕೊಂಡಿದ್ದಾನೆ. ಅಲ್ ಫಸ್ಲು ಫಸ್ಲು ಶಿತಾ ವತ್ತಕ್ಸು ಬಾರಿದುನ್, ಈಗ ಚಳಿಗಾಲ ಮತ್ತು ಥಂಡಿ ಇದೆ. ಅದ್ದಿರಾನಿ ಕವಿಯನ್, ಕೈಗಳು ಶಕ್ತಿಯುತವಾಗಿವೆ. ವಸಾಕಾನಿ ಐದ, ಕಾಲುಗಳು ಸಹ ಶಕ್ತಿಯುತವಾಗಿವೆ. ಅರ್ರಜುಲು ಮಸ್ನೂಉನ್ ಮಿನ ಅಥ್ಥಲ್ಜ್, ಈ ಮನುಷ್ಯ ಮಂಜಿನಿಂದ ಮಾಡಲ್ಪಟ್ಟಿದ್ದಾನೆ. ಇನ್ನಹು ಲಾ ಯರ್ತದಿ ಸರ್ವಾಲನ್ ವಲಾ ಮಿಅ್ತಫ, ಅವನು ಶರಾಯಿ ಅಥವಾ ಕೋಟನ್ನು ಧರಿಸಿಲ್ಲ. ವರ್ರಜುಲು ಲಾ ಯಶ್ಉರು ಬಿಲ್ ಬರ್ದ್, ಆದರೆ ಅವನು ಚಳಿಯ ಕೊರೆತದಿಂದ ಸೆಡೆಯುವುದಿಲ್ಲ. ಇನ್ನಹು ರಜುಲು ಥಲ್ಜ್, ಅವನು ಮಂಜಿನ ಮನುಷ್ಯ.